ಮಾಡಿ ನಿನ್ನ ಮನಿ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನಿ ಬ್ಯಾರೈತಿ ಲಂಚಕ್ಕಾಗಿ ನೀ ಪಂಚಾಯತ್ ಲಂಚಕ್ಕಾಗಿ ನೀ ಪಂಚಾಯತ್ ಮಾಡ್ತಿ ಲಾಭಕ್ಕಾಗಿ ನೀ ಲಡಾಯಿ ಮಾಡ್ತಿ ಅಣ್ಣ ತಮ್ಮರಿಗೆ ಮೋಸ ಮಾಡತಿ ಅಣ್ಣ ತಮ್ಮರಿಗೆ ಮೋಸ ಮಾಡತಿ ನೀ ಸತ್ತ ಮೇಲೆ ಯಾರು ಹೆಗಲ ಮೇಲೆ ಹೋಗ್ತಿ ಬ್ಯಾರೈತಿ ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನಿ ಬ್ಯಾರೈತಿ ರೇ ಊರ ತುಕರಮನ ಕವನವ ಕೇಳಿ ಮುಕ್ತಿ ಬಂದಲ್ಲ ಮನುಜ ಎಷ್ಟು ದಿನ ಎಷ್ಟು ದಿನ ಇಲ್ಲೇ ಇರತ್ತಿ ನಿನ್ನ ಮನಿ ಬ್ಯಾರೈತಿ ಸಿದ್ಧರದು ಎಟ್ಟೆವ್ರೆ ಶಿವಸ್ಥಾನ ಸಬೋದಾಗ ಮಾಡ್ಬ್ಯಾರೆ ಸುಳ್ಳೇ ಸುಳ್ಳೇ ಕದನ ನಾಂದವ್ರು ನಾಶಾದ್ರು ಎಷ್ಟೋ ಜನ ಆ ರಾಣಿ ಬಂಡಗಾರ್ ಹಾಗೂ ಸಂಗಡಿಗರಿಂದ ಕೃಷಿ ಹಾಡು ಕೇಳಿದಿರಿ. ಇದಾಗಿತ್ತು ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ರೂಪಕ ರಸಗೊಬ್ಬರ ರಚನೆ ಶೋಭಾ ಆರ್ ಪಾಟೀಲ್, ಪರಿಕಲ್ಪನೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸರುಳಿ, ಮಿನಿ ಮಾಹಿತಿ, ಕೊನೆಯಲ್ಲಿ ನಾಗಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಘಂಟಾ ತರಂಗವಾದನ ಕೇಳಲಿದ್ದೀರಿ. ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣಂತ. ಕೃಷಿರಂಗ ಮುಡಿಬಂತು. ಆಕಾಶವಾಣಿ ಕಲಬುರಗಿ ಸಮಯ 7:34 ಆಗುತ್ತಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.